ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಸಮ ಕೀ ಬರ್ಖಾ ಹೋ ಕೀಡಾ ಲಗೇ ಖೇತ ಮೇ ಯಾ ದುವಿಧಾ ಹೋ ಬಹುತ್ ಹೀ ಕಮ್ ಪ್ರೀಮಿಯಂ ಪೇ ಪೂರಿ ಹೋ ಭರ್ಪಾಯೀ ಫಸಲ್ ಬೀಮಿತ್ ರಹೇ ಕಟಾಯೀ ಕೇ ಬಾದ್ ಭೀ ಭಾಯೀ ಹಾಂ ರಿಣೀ ಯಾ ಅರಿಣೀ ಅಬ ಹರ್ ಕಿಸಾನ್ ಲಾಭ ಉಠಾಯೇ ಏಕ್ ಮೌಸಮ್ ಮಿಕ್ದರ್ ಹೈ ಸಬ್ ಕಿಸಾನ್ ಬೀಮಾ ಕರಾಯೇ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಸೇ ಹರ್ ಕಿಸಾನ್ ಮುಸ್ಕಾಯೇ ಕೃಷಿ ಔರ್ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಮೊಳಕಾಲ್ಮೂರು ಪೂಜಾರಹಟ್ಟಿಯ ರೈತ ಮಹಿಳೆ ಮಲ್ಲಮ್ಮ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತೀರಿ ಹಾಗೆ ರೈತರಿಗೆ ಸಲಹೆ ಜನಪದ ಗೀತೆಯನ್ನ ಕೂಡ ಕಾರ್ಯಕ್ರಮದಲ್ಲಿ ಕೇಳುತ್ತೀರಿ ರೈತ ಬಾಂಧವರೇ ಸಿಂಪಡಣೆ 1 ಉಪಯೋಗ 2 ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ ಇನ್ನು ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಪೂಜಾರಹಟ್ಟಿಯ ರೈತ ಮಹಿಳೆ ಮಲ್ಲಮ್ಮ ಅವರೊಂದಿಗೆ ಸಂದರ್ಶನವನ್ನ ಇವರನ್ನ ಸಂದರ್ಶಿಸುತ್ತಾರೆ ಯುಎಂ ಮರಳಸಿದ್ದೇಶ್ ಪ್ರೀತಿಯ ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಯಿವತ್ತು ಮೊಳಕಾಲ್ಮೂರು ತಾಲೂಕಿನ ಪೂಜಾರಹಟ್ಟಿ ಗ್ರಾಮದ ರೈತ ಮಹಿಳೆಯೊಬ್ಬರನ್ನ ಮಾತಾಡಿಸ್ತಾ ಇದ್ದೇವೆ ಮಲ್ಲಮ್ಮ ಅಂತೇಳಿ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ ಅವರು ಈ ಒಂದು ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು ತಮ್ಮ ಒಂದು ಕೃಷಿ ಜೀವನವನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸಾಕಷ್ಟು ಸಮಗ್ರ ಕೃಷಿಯ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಮಲ್ಲಮ್ಮ ಅವರೇ ನಮಸ್ಕಾರ ಮಲ್ಲಮ್ಮ ಅವರೇ ಹೇಳಿ ಈ ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಒಂದು ಪರಿಚಯ ಮಾಡಿಕೊಡಿ ನಮ್ಮ ಬಾಲ್ಯ ಜೀವನ ಸರ್ ನಾವೇನು ಓದ್ಕೊಂಡಲ್ಲ ಸಣ್ಣರಾದಳಿಂದ ಬರೇ ಕೃಷಿಯಾಗ ಇವಾಗ ಮದುವೆ ಗಂಡನ ಮನೆಗೆ ಹೋದಾಗ ಅದೇ ಕೃಷಿ ಇದೆ ಎಲ್ಲ ಕೃಷಿ ಮಾಡ್ಕೊಂತ ಎಲ್ಲ ಕಳೆ ಕಾಸಿ ತಕ್ಕಂತ ನೀರು ನೋಡ್ಕೊಂತ ಗಿಡ ಸಾಕ್ಯಂತ ಎಲ್ಲ ಮಾಡ್ಕೊಂತ ಇದೀವಿ ಸೀತಾಫಲ ಬುಕ್ಕೆವು ಮಾವು ಗಂಧದವು ಹುಣಸೆವು ರಕ್ತ ಚಂದನ ತ್ಯಾಗದ ಗಿಡಗಳು ಕರಿಬೇವು ಎಲ್ಲ ಇದು ಮಾಡ್ಕೊಂಡ್ ಬಂದ್ರ ಈಗ ನೀವು ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಮಾಡ್ಲಿಲ್ಲ ಅಂತ ಹೇಳಿದ್ರ ಯಾಕೆ ನೀವು ಓದಕ್ ಆಗ್ಲಿಲ್ಲ ಅವತ್ತು ಅವಾಗ ಬಹಳ ಬಡತನ ಇತ್ತು ಸರ್ ನಾವು ಊಟ ಸಿಗೋದ್ ಕಷ್ಟ ಆಗಿತ್ತು ಅವಾಗ ಅವಾಗ ನಮ್ಮ ನೋದ್ ಸರ್ ಇದ್ದಿಲ್ಲ ನಮ್ಮ ಅಪ್ಪ ತೀರ್ಕೊಂಡ್ಬಿಟ್ಟಿದ್ದ ನಾಲ್ಕು ಹೆಣ್ಣು ಮಕ್ಕಳಿದ್ವಿ ಕೂಲಿ ಕೆಲಸ ಅದೆಲ್ಲ ಮಾಡ್ಕೊಂತಿದ್ವಿ ಓದೋದಾಗ್ಲಿಲ್ಲ ಈಗ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಬಿಟ್ಟು ಕೂಲಿ ಮಾಡ್ತಾ ಇದ್ರಿ ಕೂಲಿ ಕೆಲಸ ಅಂದ್ರೆ ಏನೇನ್ ಮಾಡ್ತಾ ಇದ್ರಿ ಚಿಕ್ಕವರಿದ್ದಾಗ ಅವಾಗ ಚಿಕ್ಕವರಿದ್ದಾಗ ಕಳೆ ಕಾಸಿ ಗದ್ದೆ ಸಸಿ ನಾಟಿ ಮಾಡೋದು ಅವೆಲ್ಲ ಮಾಡ್ತಿದ್ವಿ ಇವತ್ತೇನ್ ಅನ್ಸುತ್ತಮ್ಮ ನಿಮಗೆ ನಾವು ವಿದ್ಯಾಭ್ಯಾಸ ಮಾಡಿದ್ರೆ ಉತ್ತಮ ಇತ್ತು ಅಂತ ಯಾವತ್ತಾದ್ರೂ ಅನ್ಸಿದೀಯಾ ಹೌದೌದು ಉತ್ತಮ ನಾವು ವಿದ್ಯಾಭ್ಯಾಸ ಮಾಡಿದ್ರೆ ಎಲ್ಲಿಗೆ ಇದಾಗ್ತಿತ್ತು ಇವ ಮಕ್ಕಳು ಮೊಮ್ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡ್ಲಂತ ನಮ್ಗೆ ಅನಿಸ್ತಾ ಇತ್ತು ಈಗ ನಾವಂತೂ ಓದ್ಲಿಲ್ಲ, ನಮ್ಮ ಮಕ್ಕಳು ಓದ್ಲಿ ಅಂತ ಹೇಳ್ತಾರೆ. ಈಗ ನಿಮ್ಮ ಒಂದು ತಂದೆಯವರ ಕಾಲದಲ್ಲಿ ನೀವು ಚಿಕ್ಕವರಿದ್ದಾಗ ಅಲ್ಲಿ ಏನೇನ್ ಬೆಳೀತಾ ಇದ್ರು? ಅವಾಗ ನವಣೆ ರಾಗಿ ಅಂತ ಸಿರಿಧಾನ್ಯ ಬೆಳೀತಾ, ಇತ್ತಿತ್ತಲಾಗಿ ಇತ್ತಿತ್ತಲಾಗ ಬಂದ್ರೆ ಬೆದಲ್ಗೆ ಶೇಂಗಾ ಮೆಕ್ಕೆಜೋಳ ಹತ್ತಿ ಎಲ್ಲ ಬೆಳೀತಾವ. ನಾವೇನೆಲ್ಲ ಸೀತಾಫಲ ಹಣ್ಣಿನ ಗಿಡಗಳು ಕರಿಬೇವು ಎಲ್ಲ ಹಾಕ್ಬಿಟ್ಟಿವಿ. ಒಂದ್ ಅರ್ಧ ಎಕರೆ ಖಾಲಿ ಐತೆ, ಅದಕ್ಕೆ ಇವಾಗ ನಿಂಬೆ ನುಗ್ಗಿ ಹಾಕ್ಬೇಕಂತ ಇದೀವಿ. ಈಗ ನೀವು ಈಗ ನಿಮ್ಮ ತಂದೆಯವ್ರ ಕಾಲದಲ್ಲಿ ಏನ್ ಬೆಳೀತಾ ಇದ್ರು ಸಿರಿಧಾನ್ಯಗಳನ್ನ, ಅಂತ ಬೆಳೆಯಕ್ ನೀವು ಪ್ರಯತ್ನ ಮಾಡ್ಲಿಲ್ಲ? ಇವಾಗ ರಾಗಿಯನ್ನು ಮಾಡ್ತೀವಿ, ನವಣೆ ಹುಳ್ಳಿ ಅವೆಲ್ಲ ಮಾಡಕ್ ಇವಾಗ ಹೋಗಂಗಿಲ್ಲ. ಈಗ ನಿಮ್ದು ಒಟ್ಟು ಎಷ್ಟೆಕರೆ ಕೃಷಿ ಭೂಮಿ ಇದೆ? ನಮ್ದು 10 ಎಕರೆ ಐತೆ. ಈಗ 10 ಎಕರೆ ಎಲ್ಲ ಒಂದೇ ಕಡೆ ಬರುತ್ತಾ? ಸ್ವಲ್ಪ ದೂರ ದೂರ ಐತೆ, ಇದ್ದೆಲ್ಲ ಒಂದೇ ಕಡೆ ಐತೆ. ಈಗ ನೀರಾವರಿ ಅಷ್ಟಕ್ಕೂ ಮಾಡಿಲ್ಲ ನೀವು? ನೀರಾವರಿ ಅಷ್ಟಕ್ಕೆ ಮಾಡಿಲ್ಲ, 5 ಎಕರೆಗೆ ಮಾಡಿವಿ. ಇನ್ನು 5 ಎಕರೆ ಹಂಗಾಯ್ತು, ಔಡ್ಲ ಹಾಕಿದ್ವಿ ಹೋದ ವರ್ಷ, ಒಂದ್ 3-4 ಕ್ವಿಂಟಲ್ ಔಡ್ಲ ಆದ್ವು. ಈ ವರ್ಷ ಇನ್ನ ಮಾಗಿ ಓಡಿಸಿಲ್ಲ. ಈಗ ನೀರಾವರಿಯಲ್ಲಿ ಯಾವ ಯಾವ ಬೆಳೆಗಳನ್ನ ಬೆಳೀತಾ ಇದ್ರ, ಮತ್ತೆ ಖುಷ್ಕಿ ಭೂಮಿಯಲ್ಲಿ ಯಾವ ಯಾವ ಬೆಳೆಗಳನ್ನ ಬೆಳೀತಾ ಇದ್ರ? ಖುಷ್ಕಿ ಭೂಮಿಯಲ್ಲಿ ಇದು ಬೆಳೀತಿದ್ವಿ ಸರ್, ತೊಗರಿ ಮತ್ತೆ ಔಡ್ಲ, ಶೇಂಗಾ ಹಾಕಿದ್ವಿ ವರ್ಷ, ಹುಳ್ಳಿ ಅವೆಲ್ಲ ಬೆಳೀತೀವಿ, ಎಳ್ಳು. ಇದು ನೀರಾವರಿಯಾಗ ನೀರುಳ್ಳಿ ಬೆಳೆದಿವಿ, ರಾಗಿ ಜೋಳ ಬೆಳೆದಿವಿ, ಇವಾಗೆಲ್ಲ ಸೀತಾಫಲ ಹಾಕಿಬಿಟ್ಟಿವಿ. ಈಗ ತೋಟಗಾರಿಕೆ ಬೆಳೆಗಳು ಅಂತಂದ್ರೆ ಹಣ್ಣಿನ ಬೆಳೆಗಳು ಯಾವ್ಯಾವ ನೀವು ಹಾಕಿ ಬೆಳೀತಾ ಇದ್ರಿ? ಈಗ ನಾವಿವಾಗ ಮಾವು, ಸಪೋಟ ಹಾಕಿವಿ, ಬುಕ್ಕೇವ್ ಹಾಕಿವಿ, ಸೀತಾಫಲ ಹಾಕಿವಿ, ಅಂಜೂರ ಹಾಕಿವಿ. ಅಂಜೂರ ಎಷ್ಟೆಕರೆ ಒಳಗಡೆ ಇವನ್ನೆಲ್ಲ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ರ? 3 ಎಕರೆ ಎಲ್ಲ ಮಿಶ್ರ ಬೆಳೆ, ಇನ್ನು 2 ಎಕರೆ ಸೀತಾಫಲ. ಮಿಶ್ರ ಬೆಳೆ ಅಂತಂದ್ರೆ ಯಾವ ರೀತಿ ಬೆಳೀತಾ ಇದ್ರ? 9-8 ಅಡಿ ಅಂತರ ಹಾಕಿದ್ವಿ ಸರ್, ಸೀತಾಫಲ. ಅದ್ರ ನಡುವೆ ಒಂದ್ ಸಾಲು ಅಂಜೂರ, ಒಂದ್ ಸಾಲು ಸಪೋಟ, ಹಿಂಗ ಒಂದ್ ಸಾಲು ಮಾವು, ಒಂದ್ ಸಾಲು ಬುಕ್ಕೆ, ಸಾಲು ಬಿಟ್ಟು ಸಾಲು ಸಾಲು ಹಂಗ ಮಾಡ್ಕೊಂತ ಹೋಗಿ. ಈಗ ಒಟ್ಟಾರೆ ಈಗ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಳ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಒಂದೇ ಯಾವ್ದಾದ್ರು ಒಂದ್ ಬೆಳೆಗೆ ಸೀಮಿತ ಆಗ್ಬೋದಾಯ್ತಲ್ಲ? ಒಂದೇ ಬೆಳೆಗೆ ಸೀಮಿತ ಯಾಕಾಗ್ಲ ಸರ್, ಅದು ಅದೆಲ್ಲ ಇರ್ಬೇಕು. ಇದೇನನ್ನ ಸ್ವಲ್ಪ ಇದಾದ್ರೆ ಅದ್ರಾಗ ಹೆಚ್ಕೊಡ್ತಾ ಹಂಗಂತ ಬೀಳಿರೋ ಬದಲು ಬೆಳ್ಕಂತಾವ್ ಗಿಡಗಳಂತ ಮಿಶ್ರ ಬೆಳೆ ಬೆಳೆದಿವಿ. ಈಗ ಹಣ್ಣಿನ ಬೆಳೆಗಳನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ, ಬೇರೆ ತೆಂಗು ಬೆಳೆಯಕ್ ಪ್ರಯತ್ನ ಮಾಡ್ಲಿಲ್ಲ ನೀವು? ಇವಾಗ ನಮ್ಗಿನ್ನು ತಿಮ್ಮಕ್ ಆಗ್ತಾವ, ಎಲ್ಲ ಬೇಡಿಕೆ ಐತೆ ಅಂತ ಹಣ್ಣಿನ ಫಲಗಳು ಹಾಕೊಂಡ್ವಿ. ಈಗ ಎಷ್ಟು ಸೀತಾಫಲ ಗಿಡ ಇದೆ, ಎಷ್ಟು ಮಾವು ಇದೆ, ಎಷ್ಟು ಸಪೋಟ ಇದೆ, ಎಷ್ಟು ಪ್ಯಾರ್ಲ ಇದೆ, ಎಷ್ಟು ಅಂಜೂರ ಹಣ್ಣಿನ ಗಿಡ ಇದಾವೆ? ಅಂಜೂರ ಹಣ್ಣಿನ ಗಿಡ 300 ಇದಾವ ಸರ್, ಮಾವಿನ ಗಿಡ ಒಂದ್ 100 ಇದಾವ, 80 ಪೇರ್ಲೆ ಹಣ್ಣಿನ ಗಿಡ ಇದಾವ, ಸಪೋಟ ಒಂದ್ 60. ಈಗ ಮಾವು ಅಂತಂದ್ರೆ ಏನ್ ಸುತ್ತಲೂ ಬೌಂಡ್ರಿಗೆ ಹಾಕಿದ್ರೆ? ಸಾಲು ಸಾಲು ಹಾಕಿವಿ ಸರ್, ಸಾಲು ಬಿಟ್ಟು ಸಾಲು ಹಾಕಿದೀವಿ, ಹೊಲಲ್ಲಿ ಹಾಕಿದ್ವಿ, ಎಲ್ಲ ದನ ಕುರಿ ಮೇಕೆ ಬಿಟ್ಟು ಎಲ್ಲ ಒಂದ್ 7-8 ಇದಾವ. ಇವಾಗ ಅವು ಪಲ್ಕ್ ಬಂದಾವ, ಇವಾಗ ಮೊನ್ನೆ ಒಂದು 3 ವರ್ಷ ತಿಂದು ಹಾಕಿವಿ, ಅವು ಒಂದ್ 100 ಗಿಡ ಇದಾವ. ಮೊದ್ಲು ಹಾಕಿದ ಮಾವು ಪಲಕ್ ಬಂದಾವ ಸರ್, ಹಾಲು 3-4 ವರ್ಷದಿಂದ ಪಲ್ಲ ತಗೊಂಡಿವಿ, ಇವಾಗ ಹಾಕಿದಾವ್ ಇನ್ನೂ ಬಂದಲ್ಲ ಸಣ್ಣ ಇದಾವ. ಅಂದ್ರೆ ಈಗ ಹಣ್ಣಿನ ಬೆಳೆಗಳು ಉತ್ಕೃಷ್ಟವಾಗಿ ಬರಬೇಕಂತಂದ್ರೆ ಸಕಾಲಕ್ಕೆ ತಕ್ಕಂತೆ ನೀರು ಕೊಡಬೇಕಾಗುತ್ತೆ. ಈಗ ನೀರಿನ ವ್ಯವಸ್ಥೆ ಅಂತಂದ್ರೆ ಯಾವ ರೀತಿ ಮಾಡ್ಕೊಂಡಿದ್ರಾ ನಿಮ್ಮ ಒಂದು ಕೃಷಿಯಲ್ಲಿ? ಹೌದು, ನಾವು ನೀರಾವರಿ ಇದ್ರಾಗ ಡ್ರಿಪ್ ಪೈಪ್ ಎಲ್ಲ ಮಾಡ್ಕೊಂಡು ಡ್ರಿಪ್ ಮಾಡ್ಕೊಂಡ್ಬಿಟ್ಟು ಚಾಲು ಮಾಡಿದ್ರೆ ವಾಲ್ ತಿರ್ಬಿದ್ರೆ ಎಲ್ಲ ಬಡ್ಡಿಗಳಿಗೆಲ್ಲ ಹೋಗ್ತಾವ. ಈಗ ನೀರು ಸಾಕಷ್ಟು ಇದೆಯಾ ನಿಮ್ಮ ಕಡೆ? ಸಾಕಷ್ಟು ಇದೆ ಸರ್, ನಮ್ಮ ಭೂಮಿಗಾಗಿ ಹೆಚ್ಚಾಗ್ತಾವ. ಈಗ ನಿಮ್ದು ಒಂದು ಬಾವಿ ಇತ್ತು, ತೆರೆದ ಬಾವಿಯಲ್ಲಿ ನೀರು ಇದೆ ಅಂತ ಹೇಳಿದ್ರ, ಈಗಲೂ ಇದೆಯಾ ನೀರು ಬಾವಿ? ಇನ್ನೂ ಇದೆ, ಹೋದಷ್ಟ ಬಾವಿ ತುಂಬಿತ್ತು, ಇನ್ನು ಅರ್ಧ ಇದಾವ. ಈಗ ಬಾವಿ ತುಂಬಿದಂತ ಸಂದರ್ಭದಲ್ಲಿ ಇಲ್ಲೇ ಒಂದ್ ಕಡೆ ಮೀನು ಕೃಷಿ ಮಾಡಬಹುದಲ್ವಾ ನೀವು? ಇವಾಗ ಮಾಡಾರಿಲ್ಲ. ಈಗ ಪ್ಯಾರ್ಲ ಗಿಡದಲ್ಲಿ ಎಷ್ಟು ಆದಾಯ ತಗೊಳ್ತೀರಾ ವರ್ಷದಲ್ಲಿ? ಇನ್ನು ಫಲಕ್ ಇವಾಗ ಹೋದ ವರ್ಷದಿಂದ ಬಂದವ ಸರ್, ಹೋದ ವರ್ಷ ಏನು ಯಾರು ಇಲ್ಲ, ನಮ್ಮಲ್ಲೆಲ್ಲ ಎಲ್ಲರಿಗೆಲ್ಲ ಕೊಟ್ಟು ನಾವು ತಿಮ್ಮಕ್ಕ ಎಲ್ಲ ಸರಿ ಮಾಡಿದ್ವಿ. ಈ ವರ್ಷ ಏನನ್ನ ಫಲಕ್ ಬಂದ್ರೆ ಮಾರೋದು ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಬಿಟ್ಟಿತ್ತು. ಸ್ವಲ್ಪ ಬಿಟ್ಟಿತ್ತು. ಈಗ ಮಾವು ಅಂತಂದ್ರೆ ಮಾವಿನಲ್ಲಿ ಎಷ್ಟು ಆದಾಯ ತಗೊಳ್ತೀರಾ? ಮಾವು ಒಂದು ಹೋದ ವರ್ಷ ಆಚೆ ವರ್ಷ ಒಂದು 5,000 ಕೊಟ್ಟಿವಿ. ಹಿಂದ ವರ್ಷ ಬೆಳೆದಿದ್ದಿಲ್ಲ ಸರ್, ವರ್ಷ ಬಿಟ್ಟು ವರ್ಷ ಕಾಯ್ತವ, ಈ ವರ್ಷ ಇನ್ನೂ ಕೊಟ್ಟಲ್ಲ. ಚೆನ್ನಾಗಿ ಬಂದಿದೆಯಾ ಫಸಲಿಗೆ? ಚೆನ್ನಾಗಿ ಬಂದಿದೆ, ದೊಡ್ಡ ದೊಡ್ಡ ಮಾವಿನ ಕಾಯಿ ಬಿಡ್ತಾವ ಸಾವು. ಎಷ್ಟು ಮಾವಿನ ಗಿಡ ಬಿಟ್ಟಿದಾವೆ ಈ ವರ್ಷ? ಈ ವರ್ಷ 7-8 ಬಿಟ್ಟಾವ ಸರ್. ಈಗ ಸಾಕಷ್ಟು 100 ಗಿಡ ಎಲ್ಲ ಹಾಕಿದೀವಿ ಅಂತ ಹೇಳಿದ್ರು. ಇನ್ನು ಸಣ್ಣ ಸಣ್ಣ ಅವಾಗಿನ್ನ ಫಲಕ್ ಮಂಜರ್ ಮಟ್ಟ ಬಂದವ, ಇನ್ನೂ ಒಂದ್ ವರ್ಷ ಹೋಗ್ಬೇಕು ಫಲಕ್ ಬರಕ್. ಈಗ ಮಾವು ಅಂತಂದ್ರೆ ಏನು ಬಲಿತ ಮೇಲೆ ಕಾಯಿ ಕಟಾವ್ ಮಾಡ್ಕೊಂಡು ಮನೆಯಲ್ಲಿ ಏನಾದ್ರು ಹಣ್ಣು ಮಾಡಿ ಮಾರಾಟ ಮಾಡ್ತೀರಾ, ಏನು ಗುತ್ತಿಗೆ ಕೊಡ್ತೀರಾ? ನಾವು ಕಟಾವ್ ಮಾಡ್ಕೊಂಡು ಮಾರಿದ್ವಿ, ಅಲ್ಲಿ ಹಿಂದ್ ವರ್ಷ ನಾವೇ ಮನೆಗ ಮಾಡ್ಕೊಂಡಿದ್ವಿ, ತಿರ್ಗಾ ಅವ್ನು ಕಾಯೋರು ಇರ್ಲ ಹಗಲಲ್ಲ ಅಲ್ಲೇ ನೋಡ್ಕೊಂಡ್ ಹೇಳ್ಬೇಕಲ್ಲ ಅಂತ ಅವ್ನು ಗುತ್ತಿಗೆ ಕೊಟ್ಬಿಡ್ತೀವಿ. ಅವ್ರು 1-2 ರೊಕ್ಕ ಕೊಟ್ಟು ಅಷ್ಟು ಕಾಯಿ ಎಲ್ಲ ಕಿಸ್ಕೊಂಡು ಹೋಗ್ಬಿಡ್ತಾರೆ. ಈಗ ಹಣ್ಣು ಮಾಡಿ ಮಾರಾಟ ಮಾಡಿದ್ರೆ ಏನು ಹೋದ ವರ್ಷ ಹೆಂಗ ಯಾವ ಥರ ಕೊಟ್ಟಿರ? ಸ್ವಲ್ಪ ಬಿಟ್ಟಿದ್ವು, ಮನೆಗ ಮಾಡ್ಕೊಂಡ್ರೆ ಭಾರಿ ಚೆನ್ನಾಗಿರ್ತಾವ ಹಣ್ಣು, ಭಾರಿ ರುಚಿ ಚೆನ್ನಾಗಿರ್ತಾವ. ಈಗ ಹಣ್ಣು ಅಂತಂದ್ರೆ ಯಾವ ರೀತಿ ಮಾಡಿದ್ರೆ ನೀವು? ನಾವು ಒಂದ್ ಸ್ವಲ್ಪ ನೆಲ್ಲುಲಿಕ್ಕ ಅದ್ರ ಕಣ್ಣು ಹಾಕಿ ಮುಚ್ಚಿಬಿಡೋ ಸರ್. ಅವ್ ಹಣ್ಣು ಆಗ್ತಾವ. ಅವೇನು ಔಷಧ ಹೊಡಿಯಂಗಿಲ್ಲ, ಏನಿಲ್ಲ, ಚೆನ್ನಾಗಾಗ್ತಾವ. ಎಷ್ಟು ದಿನ ಬೇಕಾಗುತ್ತೆ ಹಣ್ಣಾಗಕ್ಕೆ ಆ ತರ ನೀವು ಒತ್ತೆ ಹಾಕಿದಾಗ? ಒಂದ್ ಏಳೆಂಟು ದಿವಸ ಮೇಲೆ ಆಗ್ತಾವ. ಚೆನ್ನಾಗ ಬಣ್ಣ ಬಂದ್ಬಿಡ್ತಾವ, ಹಣ್ಣು ಆಗ್ತಾವ. ಅವಕ್ಕೆ ಪೌಡರ್ ಹಾಕಂಗಿಲ್ಲ, ಏನಿಲ್ಲ. ಅಂದ್ರೆ ಒಳ್ಳೆ ಗುಣಮಟ್ಟದ ಹಣ್ಣು ಅಂತ ಹೇಳ್ಬೋದು. ಒಳ್ಳೆ ಗುಣಮಟ್ಟದ ಹಣ್ಣು. ಮತ್ತೀಗ ಅಂಜೂರ ಈಗಲೂ ಇದೆಯಾ ಬೆಳೆ ಅದು ನಿಮಗೆ? ಐದು ಸರ್ ಇನ್ನು ಇವಾಗ ಅವ್ ಯಾಕೋ ಬೆಳೆ ಬಿಡ್ತಾ ಇಲ್ಲ. ಹಣ್ಣು ಸಣ್ಣ ಸಣ್ಣ ಕಾಯಿ ಆಗ್ತಾವ, ಹಂಗ ಒಣಗೋಗ್ತಾವ ಎಲ್ಲ. ಇವಾಗ ಹಣ್ಣು ಅದಕ್ಕೆ ತೆಗಿಯೋಣ ಅಂತ ಇದೀವಿ. ಯಾಕೆ ಅಂಜೂರ ಎಲ್ಲ ತೆಗಿಬೇಕಂತ ಇದೀರ? ರೋಗ ಬಲ್ ರೋಗ ಸಾವು. ಒಂದ್ ಎರಡು ವರ್ಷ ಹಣ್ಣು ಚೆನ್ನಾಗ್ ಬಿಟ್ಟು ಬಿಡ್ಸಕ್ಕ ಚೆನ್ನಾಗಿದ್ವು, ಕಟ್ ಮಾಡಿದೀವಿ. ಅವ್ ಏನಾಯ್ತೇನ ಸರ್ ಹಂಗ ಇದಾಗ್ಬಿಟ್ಟು. ಅಂದ್ರೆ ಪ್ರೋನಿಂಗ್ ಮಾಡಿದ್ರ ಗಿಡನ? ಕಟ್ ಮಾಡ್ರಂದ್ರು ಕಟ್ ಮಾಡಿದೀವಿ. ಅವ್ ಕಟ್ ಮಾಡಿದಾಳಿಂದ ರುಜು ಆಗಂಗಿಲ್ಲ. ಈಗ ಗೊಬ್ಬರ ಅದನ್ನೆಲ್ಲ ಕೊಡ್ಬೇಕಾಯ್ತು? ನೀವು ಗೊಬ್ಬರ ಕೊಟ್ಟಿವಿ, ಔಷಧ ಹೇಳಿದ್ನೆಲ್ಲ ಬಡ್ಡಿಗಳಿಗೆಲ್ಲ ಹಾಕಿದ್ವಿ ಸರ್. ಅವ್ರು ಹೇಳಿದ್ನೆಲ್ಲ ತಂದು ಆದ್ರೂ ಅವ್ ಯಾಕೋ ರುಜು ಆಗ್ಲಿಲ್ಲ. ಈಗ ಬುಕ್ಕಿ ಹಣ್ಣು ಪ್ಯಾರಲ ಹಣ್ಣು ಬೆಳೆದ್ವಿ ಅಂತ ಹೇಳಿದ್ರು, ಅದು ಎಷ್ಟು ಗಿಡ ಇದೆ, ಎಷ್ಟು ವರ್ಷಕ್ಕೆ ನಿಮಗೆ ಅದರಿಂದ ಆದಾಯ ಬರುತ್ತೆ? ಅದಿನ್ನ ಬಂದ್ರಲ್ಲಿ ಈ ವರ್ಷ ನೋಡ್ಬೇಕು ಸರ್. ಬೆಳೆದಿದ್ವಿ, ನಾವು ತಿನ್ನಕ ಸರಿ ಮಾಡಿದ್ವಿ, ಅವ್ರು ನಮ್ ನೆಂಟ್ರಿಗೆ ಅಂತಾರೆ ಕೊಟ್ಟು. ಇವಾಗ ಈ ವರ್ಷ ಬಂದ್ರೆ ಎಷ್ಟಾಗತ್ತೆ ನೋಡ್ಬೇಕು. ಕರಿಬೇವು ಕಟಾವಿ ಬಂದತ್ತ. ಕರಿಬೇವು ಅಂತಂದ್ರೆ ಎಷ್ಟು ಗಿಡ ಹಾಕಿದ್ರ ನೀವು? 300 ಗಿಡ. ಕರಿಬೇವು ಗಿಡ ಅಂತಂದ್ರೆ ಎಲ್ಲಿ, ಅವಕ್ಕೆ ಯಾವ ತರ ಹಾಕಿದ್ರ ನೀವು? ಸೀತಾಫಲ ನಡಿವೆ ಅವು ಕೂಡ. ಇವಾಗ ಅಲ್ಲಿ ದಿವಸ 5 ಕೆಜಿ ಮಾಟಾಟ ಮಾಡ್ತೀವಿ ಅಲ್ಲೇ ಮಳಕಮ್ಮರಿಗೆ, 30 ರೂಪಾಯಿ ಕೆಜಿ. ದಿವಸ ಬೆಳಿಗ್ಗೆ ನಮ್ಮ ಹುಡುಗರು ಹೋಗ್ತಾರ, ಕೊಯ್ ಕೊಟ್ರೆ ತಗೊಂಡೋಗಿ ಅವರು ದಿವಸ ದಿವಸ ಕೊಡ್ತಾರೆ ದುಡ್ಡು, ಇಲ್ಲಾಂದ್ರೆ ಸಂತೆ ದಿವಸ ಕೊಡ್ತಾರ. ಏನ್ ಸೀಟ್ ಕಟ್ಟಿ ಮಾರಾಟ ಮಾಡ್ತೀರಾ? ಇಲ್ಲ, ಕೆಜಿ ಲಕ್ಕ ಹಂಗ ಹೊರ ಪೆಂಡ ಕಟ್ಟಿ ಕಳಿಸ್ಬಿಡ್ತೀವಿ. ಈಗ ಸೆಂತಿಗಳಲ್ಲೆಲ್ಲ ನೀವು ಸೀಡ್ ಕಟ್ಟಿ ಮಾರಾಟ ಮಾಡಿದ್ರೆ ಇನ್ನೂ ಹೆಚ್ಚು ಆದಾಯ ಗಳಿಸ್ಬೋದಲ್ಲ, ಲಾಭನ? ಹೌದು ಸರ್, ನಾವೇ ಮಾಡ್ಬೇಕು, ಹೋಗಿ ಮಾಡೋರ ಆಗಲ್ಲ ಅಂತ ಉಂಡಗುಚ್ಚು ಕೊಟ್ಬಿಡ್ತೀವಿ. ಈಗ ಕರಿಬೇವಿಗೆಲ್ಲ ಸೀಡೆ ಬೀಳಂತದ್ದು, ಹುಳ ಬೀಳಂತದ್ದು, ರೋಗ ಬೀಳಂತದ್ದು, ಅದೆಲ್ಲ ಆದಾಗ ಏನ್ ಮಾಡ್ತೀರಾ ನೀವು? ಏನಿಲ್ಲ ಸರ್, ಅದು ಮಳೆ ಬರತಕ್ಕ ನಂಗಿರ್ತತೆ. ಮಳೆ ಬಂದ್ಮೇಲೆ ಎಲ್ಲ ಜಿಡಿ ಗಿಡಿ ಎಲ್ಲ ಹೋಗ್ಬಿಡ್ತತೆ. ಇವಾಗ ಸದ್ಯಕ್ಕೆ ಐತೆ ಬಿಳಿ ಜಿಡಿ, ಮಳೆ ಶುರು ಆದಟ್ಟಿಗೆ ಜಿಡಿ ಎಲ್ಲ ಹೋಗ್ಬಿಡ್ತದೆ. ಅದ್ರಾಗ ಔಷಧ ಹೊಡಿಯಕ್ಕೂ ಆಗಲ್ಲ, ಗಿಡಕ್ಕೂ ಗಿಡ ಕಲ್ತು ಬಿಟ್ಟವ. ಸಂಜಿನಾಗ ಹೋಗಿ ಔಷಧ ಹೊಡಿಯಂಗಿಲ್ಲ, ಅದೇನು ಮಳೆ ಆಗಿ ಹಣ ಆಗ್ಬೇಕು ಹಣ. ಒಟ್ಟಾರೆ ಸೊಪ್ಪು ಚೆನ್ನಾಗಿದೆ. ಹ್ಮ್, ಚೆನ್ನಾಗೈತೆ ಸರ್ ಸೊಪ್ಪು. ಈಗ ಮತ್ತದ್ರ ಜೊತೆಗೆ ಏನಾದ್ರು ಬೇರೆ ಬೇರೆ ಸೊಪ್ಪೆಲ್ಲ ಬೆಳಿಬೋದಲ್ಲ ನಿಮ್ ತೋಟದಲ್ಲಿ? ಈಗ ಕೊತ್ತಂಬರಿ ಆಗಿರ್ಬೋದು, ಮೆಂತೆ ಆಗಿರ್ಬೋದು, ಫಲಕ್ ಸೊಪ್ಪು ಆಗಿರ್ಬೋದು, ಈ ತರ ಅದು ಬಾರಿ ಎಲೆ ಎಲ್ಲ ಬಿದ್ದ್ಬಿಡ್ತಾ ಸರ್. ಕೊತ್ತಂಬರಿ ಪತ್ತಂಬರಿ ಅಂತ ಹಾಕಿದ್ರ ಎಲೆ ಎಲ್ಲ ಬಿದ್ದು ಮುಂಚ್ಕೊಂಡ್ಬಿಡ್ತಾರೆ. ಅದಕ್ಕೆ ಏನೇನು ಬೆಳೆ ಬೆಳೆಯಲ್ಲ. ಅದೊಂದೇ ಕರಿಬೇವು ಹಾಲು ಗಿಡ ಮ್ಯಾಕ್ಬಂದವ, ಕರಿಬೇವಿನ ಗಿಡ, ತ್ಯಾಗದ ಗಿಡ, ರಕ್ತ ಚಂದನ ಹಾಕಿ ಒಂದ್. ಈಗ ತ್ಯಾಗ ಮತ್ತು ರಕ್ತ ಚಂದನ ಅಂತಂದ್ರೆ ಎಷ್ಟು ಗಿಡಗಳನ್ನ ನಾಟಿ ಮಾಡಿದ್ರ? ಎಲ್ಲೆಲ್ಲ ಅವನ್ನ ಎಲ್ಲಿ ನಾಟಿ ಮಾಡಿದ್ರ? ಅವು ಸೀತಾಫಲ ಬಂದ್ರವ ತ್ಯಾಗದ ಗಿಡ ದೊಡ್ಡವಾಗ್ಯಾವ. ರಕ್ತ ಚಂದನ ಸಪ್ನೇಟ್ ಹಾಕಿದ್ವಿ. ಏನ್ ಬೌಂಡ್ರಿಗ ಇಲ್ಲ, ಆ ಗಿಡದ ನಡು ನಡುವೆ ಹಾಕಿವಿ. 300 ಗಿಡ ಹಾಕಿವಿ ರಕ್ತ ಚಂದನ. ಇನ್ನು ಹಿಂದ್ ವರ್ಷ ಹೊಸ ಹಾಕಿವಿ, ಮೊದ್ಲ ಒಂದು 60-75 ಮೂರು ವರ್ಷ 4 ವರ್ಷದವು. ಇವಾಗ ಅವೆಲ್ಲ ಇದಾಗಿದಾವ ಅಂತ ತಿರು ಮೊನ್ನೆ ಹೋದ ವರ್ಷ ಒಂದ್ 50 ಗಂಧದವು, ಒಂದ್ 300 ರಕ್ತ ಚಂದನ ತಂದು ಹಾಕಿವ. ಈಗ ಹಣ್ಣಿನ ಗಿಡಗಳನ್ನ ಅಷ್ಟೇ ಬೆಳೆಯದಲ್ಲಿ ಮತ್ತೆ ಇವನ್ನೆಲ್ಲ ಅರಣ್ಯ ಗಿಡಗಳನ್ನ ಯಾಕೆ ಬೆಳಿಬೇಕು ಅನಿಸ್ತು ನಿಮಗೆ? ಸುಮ್ನೆ ಮತ್ತೆ ಗಿಡ ಹಾಕಿದ್ರೆ ಬೆಳ್ಕೊಂಡು ಅವೇ ದೊಡ್ಡವ ಆಗ್ತಾವ, ಅವ್ ನಡಿವಿ ವಿದ್ಯೆ ಇರ್ತಾವ ಅಂತಂದು ಹಾಕಿದ್ ಸಾ. ಯಾವ ಹಾಕಿದ್ರೆ ಅಂತ ತಪ್ಪಿಲ್ಲ, ಏನೋ ಮತ್ತೆ ಬೈಲ್ ಬೈಲ್ ಕಂಡ ಸಣ್ಣ ಬಿದ್ದಾಗ ಹಾಕಿಬಿಟ್ಟಿವಿ, ಇವಾಗೆಲ್ಲ ಮುಚ್ಕೊಂಡ್ಬಿಟ್ಟ ಸರ್. ಒಟ್ಟಾರೆ ಎಲ್ಲಿ ನಿಮಗೆ ಜಾಗ ವೇಸ್ಟ್ ಆಗ್ಬಾರ್ದು? ವೇಸ್ಟ್ ಆಗ್ಬಾರ್ದು ಅಂತ ಮಾಡಿವಿ. ಇವಾಗ ದೊಡ್ಡವಾಗ್ಬಿಟ್ಟವಲ್ಲ, ಇವಾಗ ಜಾಗ ಫುಲ್ ಮುಚ್ಚಿಬಿಟ್ಟ ನಡಿ, ಒಳಕ್ ಹೋದ್ರೆ ಹೊರಗೆ ಬರೋದೇ ಕಷ್ಟ ಆಯ್ತು. ಅಂದ್ರೆ ಎಲ್ಲ ಒಂದ್ ಕಡೆ ತೋಟ ನೋಡಕ್ ಒಳ್ಳೆ ಆನಂದ ಆಗುತ್ತಲ್ವಾ? ಹ್ಮ್, ಹೌದು ಸರ್. ಅದರಲ್ಲಿ ಎಲ್ಲ ನಾವು ಗಾಳಿ ಎಲ್ಲ ಕುಡ್ಕಂತ ಏನಾನ ಜರ ಪರ ಬಂದ್ರು ಕೂಡ ಸೀತಾಫಲದ ಗಾಳಿ ಹಣ್ಣಿಂದ ಅವೆಲ್ಲ ಗಾಳಿಗಳು ತಗೊಂಡ್ಬಿಡ್ತೀವಿ ನಾವು, ಬಹಳ ಹಾಸ್ಪಿಟ್ಲಿಗೆ ಹೋಗೋದಿಲ್ಲ. ನಿಮ್ಮ ತೋಟದಲ್ಲೆಲ್ಲ ನೀವು ಒಳ್ಳೆ ಗಾಳಿಯನ್ನ ಸೇವನೆ ಮಾಡ್ತೀರಿ, ಯಾವ್ದು ಆರೋಗ್ಯ ಸಮಸ್ಯೆ ಬರಲ್ಲ ಅಂತೀರ? ಹೌದು. ಈಗ ನಿಮ್ ತೋಟದಲ್ಲಿ ಏನಾದ್ರು ಗಮನಿಸಿದ್ರೆ ಈಗ ಹೆಚ್ಚಾಗಿ ಏನಾದ್ರು ಜೇನು ಹುಳುಗಳು ಇರೋದನ್ನ? ಜೇನ್ ಇಟ್ಟವ ಸರ್, ಹುಣಸೆ ಗಿಡಕ್ಕೆ ಒಂದ್ ಇಟ್ಟತ್ತೆ, ಮತ್ತೆ ಒಂದು ಸೀತಾಫಲ ಗಿಡಕ್ಕೆ, ಕರಿಬೇವಿನ ಗಿಡಕ್ಕೆ ಜಗ್ಗಿ ಜೇನು ಇಡ್ತಾವ. ಈಗ ನೀವೇ ಜೇನು ಸಾಕಾಣಿಕೆ ಮಾಡ್ಬೋದಲ್ಲ? ಅದು ಮಾಡಿದ್ವಿ ಸರ್ ಜೇನು ಸಾಕಾಣಿಕೆ. ಅಲ್ಲಿ ಕಳ್ಳಿಗಳು ಜಾಸ್ತಿ ಅಲ್ಲ, ಕಳ್ಳಿ ಮನೆ ಪಕ್ಕಕ್ಕೆ ಬರ್ತಿರ್ತಾವ ಅಂತ ಬಿಟ್ಟು ಬಿಟ್ವಿ. ಈಗ ಕರಡಿಗಳು ಬಂದ್ರೆ ಜೇನೆಲ್ಲ ಮುರಿದಾಕಿ ಬಿಡ್ತಾವಲ್ಲ? ಮುರಿದಾಕಿ, ಅದಕ್ಕಾಗಿ ಬಿಟ್ವಿ ಜೇನು. ಈಗ ತೋಟ ಮಾಡಿದ್ರ, ಸಾಕಷ್ಟು ಹಣ್ಣಿನ ಗಿಡಗಳು ಬೆಳೀತಾ ಇದ್ರ, ಕೆಲವೊಂದು ಅರಣ್ಯ ಸಸಿಗಳನ್ನೂ ಸಹ ಬೆಳೀತಾ ಇದ್ರ, ಈಗೆಲ್ಲ ಯಾವ ತರ ಬೆಳೆಸ್ತೀರಾ, ಏನೇನ್ ಗೊಬ್ಬರ ಕೊಟ್ಟು ಬೆಳೆಸ್ತೀರಾ ಅವನ್ನ? ಏನ್ ದನದ ಗೊಬ್ಬರ ಹಾಕ್ತಿವಿ ಸರ್ ಅಷ್ಟ. ಸೀತಾಫಲಕ್ಕೆ ಏನ್ ಬರೀ ಇದ್ರ ಎಲೆನೆ ಸಾಕು ಸರ್, ಅದು ಒಂದ್ ಮಣಕಲ್ ಮಂಟ ಬಿದ್ದ್ಬಿಡ್ತತ್ತ. ಮಳೆ ಬಂದಾಗ ಎಲ್ಲ ಕೊಳತು ಗೊಬ್ಬರ ಆಗ್ಬಿಡ್ತತ್ತ. ಇವಾಗ ಅಂಜೂರ ಕಾವಕ ಗೊಬ್ಬರ ದನದ ಗೊಬ್ಬರ ಕೊಂಡ್ಕೊಂಡು ಹಾಕಿದ್ವಿ. ಇವಾಗ ಕುರಿ ಇದಾವ, ಕುರಿ ಕೋಳಿ ಅವೆಲ್ಲ ಮಾಡಿದಾಳಿಂದ ನಮ್ಮ ಗೊಬ್ಬರ ನಮ್ಗೆ ಆಗ್ತದೆ. ಈಗೆಲ್ಲ ಕಳೆಗಳನ್ನ ಯಾವ ರೀತಿ ನೀವು ಕೇಳಿಸ್ತೀರ ಈಗ ತೋಟದಲ್ಲಿ? ನಾವು ಉದ್ಲಿಗಳು ತಗೊಂಡು ಗಿಡಗಳಾಗೆಲ್ಲ ವಾಣಿ ಮಾಡ್ಕೊಂಡು ಮಾಡ್ಕೊಂತೀವಿ. ಈಗೆಲ್ಲ ಅದ್ರೊಳಗಡೆ ಏನು ಬೇಸಾಯ ಕ್ರಮ ಟ್ರ್ಯಾಕ್ಟರ್ ಹೊಡಿಯೋದು ಏನು ಬರಲ್ಲವಾ? ಏನೇನು ಹೋಗಂಗಿಲ್ಲ ಸರ್, ಒಳಕ ಟ್ರ್ಯಾಕ್ಟ್ರಿ ಹೋಗಂಗ್ ಮಾಡ್ಬೇಕಾಗಿತ್ತಂದ್ರ ನುಡಿ ಬೆಳೆ ಹಾಕ್ಬಿಟ್ಟಿವಲ್ಲ ಹಣ್ಣಿನ ಗಿಡಗಳು, ಅವಕ್ಕೇನೇನು ಹೋಗಂಗಿಲ್ಲ, ನಾವೇ ಕೈ ಕಳೆ ತಕ್ಕಬೇಕು. ಅದ್ರೊಳಗಡೆ ಏನಾದ್ರು ಕಳೆನಾಶಕ ಹೊಡಿಯಂತದ್ದು ಇದ್ ಮಾಡ್ತೀರ? ಏನಿಲ್ಲ, ಕಳೆಗಳು ಎಲ್ಲ ನಿರ್ಮೂಲನೆ ಆಗ್ಲಿ ಅಂತ ಹೊಡಿಯೋದಿಲ್ಲ ಸರ್. ಕೈಲೇ ವಾಣಿ ಮಾಡಿ ಕೈಲಿ ತೆಗಿಯೋದೆಲ್ಲ ತುಂಬಾ ದಿನ ಬೇಕಾಗುತ್ತೆ. ಒಂದೆರಡು ತಿಂಗಳು ಮೂರು ತಿಂಗಳು ಇಡ್ತೀವಿ ಸರ್ ಗಿಡಗಳಾಗೆಲ್ಲ ವಾಣಿ ಮಾಡಕ. ನಾನು ನಮ್ಮ ಮನೆಯವರೆಲ್ಲ ದಿನ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಹೋಗಿ ಎಲ್ಲ ವಾಣಿ ಮಾಡಿಬಿಟ್ಟಿವಿ. ಏನ್ ಬಾಯಿಗುದ್ಲಿ ತಗೊಂಡ್ ಕೊಚ್ಚಿತ್ರ? ಗುದ್ಲಿ ಮಾಡ್ತಿರ್ತೀವಲ್ಲ ಸರ್, ಅದ್ರಲ್ಲೇ ಕೊಚ್ಚಿ ಅಂತ ಕೊಚ್ಚಿ ಅಂತ ಕೊಚ್ಚಿ ಅಂತ ಹೋಗ್ಬಿಡೋಣ. ಸಡ್ಲು ಮಾಡಿದಂಗ ಇಂದ ಕುಲ್ಲಕ್ಕೆ ಅಂತ ಮುಂದ್ ಕಳೆ ತಕ್ಕಂತ ಹೋಗಿ ಆ ಹುಲ್ಲೆಲ್ಲ ತೆಗ್ದು ಗಿಡದ ಬಡ್ಗೆ ಹಾಕಿದೆ. ಆ ಗಿಡಕ್ಕೂ ಸತ್ವಾದಂಗ ಆಗ್ತತ, ಹುಲ್ಲು ಬೆಳೆಯಲ್ಲ ಗಿಡ ಸುತ್ತ ಅಂತ ಹಂಗ್ ಮಾಡ್ಕೊಂತ ಹೋಗಿ. ಈಗ ನೀವು ಯಾವ್ದು ರಾಸಾಯನಿಕ ಗೊಬ್ಬರನು ಕೊಡಲ್ಲ, ಯಾವ್ದು ಕಳೆನಾಶಕಗಳನ್ನು ಸಿಂಪರಣೆ ಮಾಡಲ್ಲ ಅಂದ್ರೆ ನಿಮ್ಮ ಒಂದು ತೋಟದಲ್ಲಿ ಏನಾದ್ರು ಗಮನಿಸಿದ್ರೆ ಎರೆಹುಳುಗಳು ಏನಾದ್ರು ಅಭಿವೃದ್ಧಿ ಆಗಿರೋದು? ಅಯ್ಯ ಸರ್, ಭೂಮಿಯಾಗ ಎರೆಹುಳ ತೊಟ್ಟಿ ಕಟ್ಸಿವಿ, ಅದಕ್ಕೆ ತಂದು ಹಾಕಿಲ್ಲ, ಭೂಮಿ ಒಳಗೇನ ಎರೆಹುಳ ಸಾಕಷ್ಟು ಪ್ರಮಾಣದಲ್ಲಿ ಇದೆ ಅಂತೀರಾ? ಹೌದು. ಈಗ ಎರೆಹುಳು ಇರೋದ್ರಿಂದ ಏನ್ ಅನುಕೂಲ ಅಂತ ಹೇಳ್ತೀರಾ ನಿಮಗೆ? ಅದು ಎಲ್ಲ ತಿಂದಲ್ಲಿ ಗೊಬ್ಬರ ಮಾಡ್ತಾವಂತ ಸರ್, ಅವೆಲ್ಲ ಉಳಿದ್ರೆ ಭೂಮಿ ಇನ್ನ ತಾಕತ್ ಆಗ್ತದ. ಈಗ ಎಲ್ಲ ಒಂದ್ ಕಡೆ ನೀವು ಕಳೆನಾಶಕ ಸಿಂಪರಣೆ ಮಾಡಿದ್ರೆ ಅವ್ರತ್ತೆ ನಾವು ಕೈ ಕಳೆ ತೆಗ್ದ್ರ ಅದಕ್ಕೆ ಸಾಕಷ್ಟು ಇದಾವ ಎರೆಹುಳ. ಈಗ ನೀವು ತೋಟ ಮಾಡಿರೋ ಜಮೀನು ಯಾವ ಮಣ್ಣಿಂದ ಕೂಡಿದೆ? ಕೆಂಪು ಮಣ್ಣು ಯಾವ್ದಿಲ್ಲ, ಬರೀ ಎರೆ ಮಣ್ಣಿಂದ. ನಾವಾಗ ಬೇಕಂದ್ರೆ ಕೆಂಪು ಮಣ್ಣು ಎರ್ಸ್ಕೊಂತೀವಿ. ಹಿಂದ್ ವರ್ಷ ಒಂದ್ ಅರ್ಧ ಎಕರೆಗೆ ಎಂಟು ಲೋಡ್ ಎರ್ಸಿದ್ವಿ. ಇವಾಗ ನಮ್ಗೆ ಬೇಕಂದ್ರೆ ಮತ್ತೆ ಕಪ್ಪು ಮಣ್ಣು ಜೊತೆಗೆ ಕೆಂಪು ಮಣ್ಣು ಎರ್ಸ್ಕೋಬೇಕು. ಈಗ ಜಾಸ್ತಿ ಮಳೆ ಬಂತಪ್ಪ ಅಂತಂದ್ರೆ ನಿಮ್ಮ ತೋಟದಲ್ಲಿ ನೀರೆಲ್ಲ ಇಂಗುತ್ತಾ ಏನು ಬೇರೆ ಕಡೆಗೆ ನೀರ್ ಬಿಟ್ಕೊಡುತ್ತ? ಇಲ್ಲ ಸರ್, ನಮ್ಮದೆಲ್ಲ ಇಂಗಿಕೊಂಡ್ಬಿಡ್ತಾರ. ಎಷ್ಟನ ಮಳೆ ಬರ್ಲಿ ನೀರ್ ಕಡಿಗೆ ಬಿಡಂಗಲ್ಲ, ಹಂಗ ಇಂಗುತ್ತ ನೀರು. ಯಾಕೆ ಇಂಗುತ್ತೆ ಅಂತ ಹೇಳ್ತೀರ? ಎರೆಹುಳು ಇರೋದ್ರಿಂದ ಭೂಮಿ ಸೊಡ್ಲಾಗ್ತತೆ, ಸಖತ್ ಭೂಮಿ ತಾಕತ್ ಆಗ್ತತೆ, ಚೆನ್ನಾಗತ್ತೆ ಎರೆಹುಳು ಇರೋದಕ್ಕ. ನಾವೇನು ಬೇರೆ ಔಷಧಿ ಹೊಡಿಯೋದಲ್ಲ, ಏನಿಲ್ಲ, ಚೆನ್ನಾಗ. ಈಗ ಹಣ್ಣಿನ ಗಿಡಗಳಿಗೆ ಏನಾದ್ರ ರೋಗ ಬಂದಾಗ ಏನ್ ಮಾಡ್ತೀರಾ? ಹಣ್ಣಿನ ಗಿಡಗಳಿಗೆ ಏನೇನು ರೋಗ ಬಂದ್ರಲ್ಲ ಸರ್, ನಾವೇನು ಔಷಧ ಸಿಂಪರಣೆ ಮಾಡಿಲ್ಲ. ರಾಸಾಯನಿಕ ಗೊಬ್ಬರ ಕೊಡಲ್ಲ, ಈ ಸಗಣಿ ಗೊಬ್ಬರ ಕೊಡ್ತೀವಿ ಅಂತ ಹೇಳಿದ್ರ. ಈಗ ಸಗಣಿ ಗೊಬ್ಬರ ಅಂತಂದ್ರೆ ಈಗ ನೀವೇನಾದ್ರೂ ಹೈನುಗಾರಿಕೆ ಮಾಡಿದ್ರಾ? ಈಗ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ ಏನಾದ್ರೂ? ಹಸು ಸಾಕಾಣಿಕೆ ಎಲ್ಲ ಮಾಡ್ಬೇಕಂತ ಇನ್ನ ಇದೀವಿ ಸರ್. ಇವಾಗ ಸದ್ಯ ಕುರಿ ತಗೊಂಡಿವಿ, ಕೋಳಿ ಅವೆಲ್ಲ ಮಾಡ್ಬೇಕಂತ ಇದೀವಿ. ಮುಂದೆ ಹಸು ಕೂಡ ಒಂದ್ ನಾಲ್ಕು ಹಸು ತಗೊಂಬನ ಅಂತ ಇದೀವಿ. ಹಿಂದಿ ವರ್ಷ ಏನು ಕೊಂಡ್ಕೊಂಡೆ ಹಾಕಿದ್ವಿ ಗೊಬ್ಬರ 5,000 ಕೊಂಡು ಲೋಡು. ಕುರಿ ಅಂತಂದ್ರೆ ಎಷ್ಟು ಸಾಕಾಣಿಕೆ ಮಾಡಿದ್ರಿ ಈಗ? ಈಗ ಒಂದು 13 ಸಾಕಾಣಿಕೆ ಮಾಡಿದ್ರು. 13 ಸಾಕಾಣಿಕೆ, ಯಾಕೆ ಕಡಿಮೆ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡಿದ್ರಿ? ಇನ್ನೂ ಹೆಚ್ಚು ಸಾಕಾಣಿಕೆ ಮಾಡಬಹುದಾಯ್ತಲ್ಲ. ಇನ್ನು ಮುಂದೆ ತಿಂಗಳು ಹಂಗ ತರ ನಂತರ ಒಟ್ಟು ಮಳೆ ಬೀಳ್ಬೇಕಂತ ಬಿಸಿಲಿಗೆ ತಡೆಯದಲ್ಲ ಅಂತ ಸ್ವಲ್ಪ ತಗೊಂಡಿವಿ ಅಷ್ಟಾಗ. ಇನ್ನು ತಗೋಬೇಕು ಒಂದ್ 20-30 ಅಂತ. ಈಗ ಕುರಿ ಮರಿಗಳನ್ನ ಎಲ್ಲಿಂದ ತಂದ್ರಿ? ರಾಮಪುರ್ಲಿಂದ ಸರ್. ಒಂದು ಮರಿಗೆ ಎಷ್ಟು ನೀವು ಹಣ ಕೊಟ್ರಿ? ಒಂದ್ ಮರಿ 4,000. ಎಷ್ಟು ತಿಂಗಳು ಮೇಯಿಸ್ತೀರ ನೀವು ಅವನ್ನ? ಇನ್ನೂ ಒಂದ್ ತಿಂಗಳು, ಒಂದೂವರೆ ತಿಂಗಳು ಆಗೈತೆ ಸರ್. ನೀವು ಎಷ್ಟು ತಿಂಗಳವರೆಗೆ ಮೇಯಿಸಿ ಅದ್ ಮಾರಾಟ ಮಾಡ್ತೀರಾ? ಅವು ಹೆಣ್ಣು ಮರಿ ತಂದಿವಿ ಸರ್, ಅವು ಹಂಗ ಬೆಳ್ಕಂತ ಹೋಗದೆ ಮಾರಂಗಿರ್ಲ ಅಂತ. ನಾವು ಪಟ್ಲಿ ಮರಿ ತಂದ್ರ ಒಂದ್ 5-6 ತಿಂಗಳು ಮಾರಿಬಿಟ್ರ ಸಾಕಷ್ಟು ನಾವು ಮಾಡಿದ್ದೆಲ್ಲ ಮಾಡ್ತಾರ. ಇವು ಹೆಣ್ಣು ಮರಿ ಅಂತ, ಅವು ಹಂಗ ಬೆಳ್ಕಂತ ಹೋಗ್ಬೇಕು. ಅವು ಅಂದ್ರೆ ಸಾಕಾಣಿಕೆಯಿಂದ ಹೆಚ್ಚು ಮರಿಗಳು ಅಭಿವೃದ್ಧಿ ಆಗ್ಬೇಕಂತ. ಅಭಿವೃದ್ಧಿ ಮಾಡಕಂತ ಹೆಣ್ಣು ಮರಿ ತಗೊಂಡಿವಿ. ಯಾವ ತರ ಮೇಯಿಸ್ತೀರ ಕುರಿಗಳಿಗೆ? ಏನೇನ್ ಮೇವು ಕೊಡ್ತೀರ? ಎಲ್ಲೆಲ್ಲಿ ಮೇಯಿಸ್ತೀರ? ಅಡಿವು ಹಿಂಗ್ ಹೊಡ್ಕೊಂಡು ಹೋಗ್ತೀವಿ ಸಾವ್ ಹೊಲ್ಗಳಿಗೆ, ಮತ್ತೆ ಉಬ್ಬಲ್ ಹಾಕ್ತಿವಿ ಸಾಯಂಕಾಲಕ್ಕ, ಮತ್ತೆ ಮೆಕ್ಕೆಜೋಳ ಒಂದ್ ಸ್ವಲ್ಪ ಮೆಕ್ಕೆಜೋಳ ಹಾಕ್ತಿವಿ. ಏನ್ ಉಬ್ಬಲ್ ಹಾಕ್ತೀರ? ತೊಗರಿ ಉಬ್ಬಲು, ಕಡ್ಲೆಕಾಯಿ ಉಬ್ಬಲು ಹಾಕ್ತಿವಿ. ಎಲ್ಲ ಸ್ಟಾಕ್ ಮಾಡ್ಕೊಂಡಿರ್ತೀರ? ಈಗ ಮತ್ತೆ ಕುರಿಗಳು ಎಲ್ಲ ಹೊರಗಡೆ ಎಲ್ಲ ಮೇಯಿಸ್ಕೊಂಡ್ಬರೋದು ನೀವು ಹೋಗ್ತೀರ? ನಾವು ಹೋಗ್ತೀವಿ ಸರ್. ಈಗ ನಿಮ್ಮ ತೋಟದಲ್ಲಿ ಅಷ್ಟೇ ಮೇಯಿಸ್ತೀರ, ಏನ್ ಬೇರೆ ಕಡೆನೂ ಹೋಗ್ತೀರ? ನಮ್ ತೋಟದಲ್ಲೇ ಮನಾರ ಐತೆ ಸರ್. ನಮ್ ತೋಟದಲ್ಲೇ ಬೆಳಿಗ್ಗೆ ಹೊಡ್ಕೊಂಡು ಹೋಗಿ ಮಧ್ಯಾಹ್ನಕ್ಕೆಲ್ಲ ಹೊಡ್ಕೊಂಡ್ ಬರ್ತೀವಿ, ಅಲ್ಲೇ ನೀರು ವ್ಯವಸ್ಥೆ ಎಲ್ಲ ಮಾಡ್ಕೊಂಡು. ಈಗ ಕಟ್ಟದನ್ನೆಲ್ಲ ಅಲ್ಲೇ ಜಮೀನಲ್ಲಿ ಮನೆ ಮಾಡಿದಿರಾ? ಜಮೀನಲ್ಲಿ ಎಲ್ಲ ರೂಮ್ ಮಾಡಿವಿ, ಆ ರೂಮ್ನಾಗ ಹಾಕಿ ಬಾಗ್ಲಾಕೆ. ಕುರಿ ಸಾಮಾನ್ಯವಾಗಿ ಸಾಕಾಣಿಕೆ ಮಾಡೋದ್ರಿಂದ ಹೆಚ್ಚು ಹೆಚ್ಚು ನಾವು ಆದಾಯ ಗಳಿಸಬಹುದು ಉಪಕಸವಾಗಿ ಮಾಡೋದ್ರಿಂದ ಅಂತಾರೆ. ಇದು ಯಾವ ರೀತಿ ನೀವು ಗಳಿಸ್ತಾ ಇದ್ರಿ ಲಾಭನ? ಈಗ ವರ್ಷಕ್ಕೆ ಎಷ್ಟು ಮರಿ ಆಗ್ತದವೆ? ಈ ಸರಿ ತಾಳಿವಲ್ಲ ಸರ್, ನಮ್ಗೆ ಅನುಭವ ಇಲ್ಲ. ಇಪ್ಪಟ್ಟು ಗೊತ್ತಾಗ್ತದೆ ಏನೋ, ನಾವು ಅದೆಷ್ಟು ಲಾಭ ಬರ್ತದೆ ಎಷ್ಟು ಹಾಕಿದ್ರ ಅಂದ್ರೆ. ಎಲ್ಲ ಒಂದ್ ಕಡೆ ಕುರಿ ಗೊಬ್ಬರನು ಸಿಗುತ್ತೆ ನಿಮಗೆ? ಅದಕ್ಕೆ ಜಮೀನ್ ಕುರಿ ಗೊಬ್ಬರ ಸಿಕ್ತತ, ಇವ್ ಸಾಕಿದ್ಕ ಲಾಭನೂ ಆಗ್ತತ. ನಾವು ಮನುಷ್ಯರು ಮಾಡಿದ್ ನಮ್ಮದು ಕೂಲಿ ಪಾಠನು ಅಂಡತ ಅಂತ ಸಾಕಾಣಿಕೆ ಮಾಡ್ಕೊಂಡಿವಿ. ಇಪ್ಪಟ್ಟು ಹಸು ಮಾಡ್ಕೋಬೇಕಂತ. ಈಗ ಕೋಳಿ ಸಾಕಾಣಿಕೆ ಅಂತಂದ್ರೆ ಎಷ್ಟು, ಯಾವ ಕೋಳಿ ಸಾಕಾಣಿಕೆ ಮಾಡಿದ್ರ ನೀವು? ನಾವು ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ವಿ ಸರ್. ಎಷ್ಟು ಸಾಕಾಣಿಕೆ ಮಾಡಿದ್ರ? 10-15 ತಂದದ್ರು ಸರ್. ಅವಾಗ ಏನು ಕಟ್ಸಿದ್ರು ರೂಮು ಫಾರ್ಮ್ ಏನಿದ್ದಲ್ಲ, ಇಲ್ಲ ಕಡೆಯಲ್ಲಿ ಇರ್ತದ್ವು, ಎಷ್ಟು ಅವು ಹಂಗ ಹಿಂಗಾಗಿ ಅವು ಏನ್ ಸತ್ತೋಗ್ಬಿಟ್ಟು 20,000 ಇದೆ. ಈಗ ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ನಾಟಿ ಕೋಳಿ ಒಳ್ಳೇದಂತ ಸರ್ ಅವು. ಎದಕ್ಕೆ ಬೇಕಂದ್ರೆ ನಾಟಿ ಕೋಳಿ ಗುಡ್ಡು 40 ಒಂದು ನಾವೇ ತಗೊಂಡು ಎಷ್ಟೋ ಇದು ಮಾಡಿ ಕೈಗೂ ಕಟ್ಟೋದಕ್ಕೆ ಅದಕ್ಕೆಲ್ಲ ಬರ್ತಾವ. ಒಳ್ಳೆ ಬೇಡಿಕೆ ಇದೆಯಲ್ಲ ಬೇಡಿಕೆ ನಾಟಿ ಕೋಳಿ. ಈಗ ಜಮೀನಲ್ಲೇ ಮನೆ ಕಟ್ಟಿಗೆ ಅಂತ ನೀವು ಜಮೀನಲ್ಲೇ ಇದ್ರಿ, ಈಗ ಒಂದು 25-30 ನಾಟಿ ಕೋಳಿ ಸಾಕಾಣಿಕೆ ಮಾಡಿ ನಿಮ್ ತೋಟದಲ್ಲೇ ಬಿಟ್ಟರೆ ಎಲ್ಲ ಹೊರಗಡೆನೆ ಮೇಯ್ತೇವಲ್ವಾ ಹುಳ ಕಡೆ ಇಂಥದ್ನೆಲ್ಲ? ನಾವು ಅದಕ್ಕೆ ಸಾಕ್ಬೇಕು ಸರ್. ನಾವು ಮೊದಲು ಬಿಟ್ಕೊಂಡಿದ್ವಿ ಎಲ್ಲ ತೋಟದಲ್ಲಿ ಎಲ್ಲ ಕೆದ್ಕೊಂತ ಕೆದ್ಕೊಂತ ಎಲ್ಲ ತಿನ್ಕೊಂಡು ಆರಾಮಿದ್ವು. ಬೇರೆ ನಾಯಿ ಊರಗಳ ನಾಯಿಗಳು ಬಂದು ಅವನ್ನ ಇದು ಮಾಡಿಬಿಟ್ವು. ಅದಕ್ಕೆ ಅವಾಗಿಲಿಂದ ರೂಮ್ ಇವಾಗ ಮಾಡಿವಿ, ಅವಕ್ಕೆ ವ್ಯವಸ್ಥೆ ತಗೋಬೇಕಂತ. ಇವಾಗ ಎಷ್ಟು ತಂದು ಸಾಕಾಣಿಕೆ ಮಾಡ್ಬೇಕಂತ? ಅದೇ ಒಂದು 20-30 ಕೋಳಿ ತಗೊಂಡ್ರೆ ಸಾಕಾಣಿಕೆ ಮಾಡಿದ್ರೆ ಅವನ ಕಡೆಗೆ ಮೇಯೋ ಮೇಯ್ತಾವ ಜಮೀನಾಗೆ ಇರ್ತಾವ. ಅದಕ್ಕೆ ಮಾಡ್ಬೇಕಂತ ಇದೆ ಸರ್. 10 ಜಮೀನ್ ಇದೆ ನಿಮ್ದು? ಈಗ ತೋಟನ ಮಾಡ್ಕೊಂಡಿದ್ರ, ಹಣ್ಣಿನ ಬೆಳೆಗಳನ್ನ ಬೆಳೀತಾ ಇದ್ರ, ಬೇರೆ ಬೇರೆ ಈರುಳ್ಳಿ ಮೆಕ್ಕೆಜೋಳ ಇಂಥವನ್ನೆಲ್ಲ ಬೆಳೀತಾ ಇದ್ರ, ರಾಗಿನೂ ಬೆಳೀತಾ ಇದ್ರ. ಈಗ ವರ್ಷದಲ್ಲಿ ನೀವು ಎಷ್ಟು ಆದಾಯ ಗಳಿಸ್ತೀರಾ? ವರ್ಷದಲ್ಲಿ ಆದಾಯ ಅಂದ್ರ ಮೆಕ್ಕೆಜೋಳ ಮೊನ್ನೆ 25,000 ಆಗಿತ್ತು ಅರ್ಧ ಎಕರೆಗೆ. ಮತ್ತೆ ಹತ್ತಿ ಹಾಕಿರ್ಲಿ ಸಾಲ. ಈಗ ರಾಗಿಯಲ್ಲಿ ರಾಗಿ ನಮಗೆ ತಿನ್ನಕ ಸರ್ ಹೋಗ್ದ ನಾವಾಗಿ ಮಾಡಿದ್ರೆ ಒಂದ್ 2,000-3,000 ರೂಪಾಯಿ ಕ್ವಿಂಟಾಲು ರಾಗಿ ಕಡ್ಡಿ ದನಗಳಿಗೆ ಅದಕ್ಕೆ ಬರ್ತದ ರಾಗಿ ಹುಲ್ಲು. ಹುಲ್ಲು ಅವು ರಾಗಿ ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಕೊಡ್ತೀವಿ. ಈ ಊಟಕ್ಕೆಲ್ಲ ನೀವು ರಾಗಿನೇ ಬೆಳೆಸ್ತೀವಿ? ನಾವು ರಾಗಿ ಬೆಳೆಸ್ತೀವಿ. ಈಗ ಎಷ್ಟು ಕೊಳವೆ ಬಾವಿ ಹಾಕ್ಸಿದ್ರೆ ನೀವು ಬೋರು? ನಮ್ಮ ಕೊಳವೆ ಬಾವಿ ಸ್ವಂತಕ 2 ಸರ್, ಭಾಗದ ಒಂದೆರಡದ. ಈಗ ನೀರೆಲ್ಲ ಚೆನ್ನಾಗಿ ಬರುತ್ತೆ ನಿಮಗೆ? ನೀರೇನ್ ಸಾಕತ್ ನೀರು. ಈಗ ಎಲ್ಲೋ ಒಂದ್ ಕಡೆ ಈಗ ನೋಡಿದ್ರ ನೀವು ಅಡಿಕೆ ಸಾಕಷ್ಟು ನಾಟಿ ಮಾಡ್ತಾ ಇದಾರೆ ಇವತ್ತಿನ ದಿನದಲ್ಲಿ ನಮ್ಮ ರೈತರು. ಈಗ ನಿಮಗೆ ಅನಿಸ್ತಿಲ್ಲ ಒಂದ್ ಎಕರೆ ಅಡಿಕೆ ಹಾಕಿದ್ವಿ ಸರ್? ಫಸ್ಟ್ ಅಡಿಕೆನೆ ಹಾಕಿದ್ವಿ ಒಂದ್ ಎಕರೆ. ಅವಾಗ ನೀರ್ ಇದ್ರಲ್ಲ ನಮ್ಗೆ, ಅವಾಗ 8 ಮಳೆ ಹೋಗಿ ಗಿಡ ಉಳಿಸ್ಕೊಂಬದಾಗ್ಲಿಲ್ಲ. ಇಷ್ಟು ಘನವಾ ಕಾಪ್ ಬಂದತ್ತು ಬರೋದೇನು ಎಲ್ಲ ನೀರು. ಅದಕ್ಕೆ ಬೇಕಂದ್ರೆ ಇನ್ನು ಇದ್ದ ಫಲಗಳಿಗೆ ಆಗ್ಲಲ್ಲ, ಅದಕ್ಕೆ ಅಡಿಕೆ ತೆಗ್ದಿ. ಅಡಿಕೆ ತೆಗೆದು ನುಗ್ಗಿ ಹಾಕಿದ್ವಿ. ನುಗ್ಗಿ ಸಖತ್ತಾಗಿ ಬೆಳೆ ಬಂತು, ಭಾರಿ ಲಾಭ ಸಿಕ್ಕಿತ್ತು ನುಗ್ಗಿಯಾಗ. ತಿರ್ಗಾ ಅದನ್ನ ತೆಗೆದು ತಿರ್ಗಾ ಸೀತಾಫಲ ಹಾಕಿದ್ವಿ. ನುಗ್ಗಿಯಲ್ಲಿ ಒಳ್ಳೆ ಆದಾಯ ಕಂಡಿವಿ ಅಂತಂದ್ರೆ ಯಾವ ರೀತಿ ಬೆಳೆಸಿದ್ರ ನುಗ್ಗೆ ಗಿಡನ? ಗಿಡ ಬೆಳೆಸಿದ್ವಿ, ಅದಕ್ಕೆ ಏನೇನು ನಾವು ಏನೇನು ಖರ್ಚಿಟ್ಟಲ್ಲ ಸರ್, ಬರೀ ಹಾಕಿದ್ದೊಂದೆ ಘನವಾಗಿ ಬಂದದ್ದು. ಕಾಯಿ ಬಳ್ಳಾರಿ ಪರ್ಯಂತ ಕಿಚ್ಚು ಕಳಿಸಿದ್ವಿ. ಈಗ ಅಡಿಕೆ ಹಾಕಿ ಕೈ ಸುಟ್ಕೊಂಡ್ರಲ್ಲ, ಈಗ ಫಲಕ್ ಬಂದವೆಲ್ಲ ನೀರಿಲ್ದ ಒಣಗೋಯ್ಬಿಟ್ಟು ಅಂತ ಹೇಳಿದ್ರಲ್ಲ, ಏನ್ ಅನಿಸ್ತಾವ ಅತ್ತ ನಿಮಗೆ ಮನಸ್ಸಿಗೆ? ಭಾರಿ ಬೇಜಾರಾಯ್ತು ಸರ್ ಮನಸ್ಸಿಗೆ. ನಮಗೆ ಫಲ ಕೈಗೆ ಬಂದು ಕಳ್ಕೊಂಬಿಟ್ಟಿವಲ್ಲ ಅಂತ ತಿರುಗಿ ಬೋರ್ಗಳು ಕೂಡ ಹಾಕಿದ್ವಿ, ನೀರು ಆಗ್ಲಿಲ್ಲ. ತಿರುಗಿ ಇತ್ತಿದ್ದಾಗ ಹಳೆ ಬೋರ್ಗಳಾಗ ನೀರು ಸಾಕಷ್ಟು ಆಯ್ತು. ಅಂದ್ರೆ ಇತ್ತೀಚೆಗೆಲ್ಲ ಮಳೆಗಾಲ ಚೆನ್ನಾಗಾಯ್ತು, ನೀರು ನಮ್ಗೆ ಎಷ್ಟು ಬೇಕಷ್ಟು, ಇನ್ನೂ ಜಾಸ್ತಿನೇ ಆಯ್ತು. ಮತ್ತೆ ಈಗ ಆ ನೀರನ್ನೇ ನಂಬಿಕೊಂಡು ನಾವು ಅಡಿಕೆ ಹಾಕಿದ್ರೆ ಮತ್ತೆ ಕೈ ಸುಟ್ಕೊಂಡಂತ ಪರಿಸ್ಥಿತಿ ಬರಬಹುದು ಅಂತ ನೀವು ಅಡಿಕೆ ಸವಾಸ ಹೋಗಿಲ್ಲ? ಆ ಕಡೆ ಬಲ್ ಬಿಸಿಲು, ಅದ್ರಾಗ ಬಿಸಿಲಿಗೆ ಅಳು ನಿಂದ್ರದಲ್ಲ ಅಂತ ಯಾರು ಹಾಕಕ್ ಹೋಗಿಲ್ಲ. ನಾವು ಒಂದೇ ಹಾಕಿದ್ವಿ, ನಮ್ಗೆ ಅವು ನೀರಿಲ್ದ ಕಳ್ಕೊಂಬಕಾಯ್ತು. ಈಗ ಇಷ್ಟೆಲ್ಲ ನೀವು ಜಮೀನ್ ಇಟ್ಕೊಂಡು ಇಷ್ಟೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ರಾ, ಕುರಿ ಸಾಕಾಣಿಕೆ ಮಾಡ್ತಾ ಇದ್ರಾ, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರಾ, ಇದ್ರ ಜೊತೆಗೆ ಮತ್ತೆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸೇರ್ಕೊಳ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಸಂಘದಲ್ಲಿ ಹೋದ್ರೆ ಜ್ಞಾನ ಬುದ್ಧಿ ಎಲ್ಲ ಬರ್ತಾರೆ ಸರ್. ತಿರ್ಗಾ ಅವ್ರು ಹೇಳಿದ್ದೆಲ್ಲ ನಾವು ಅಳವಳಿಕೆ ಮಾಡ್ಕೊಂಡು ನಾವೆಲ್ಲ ಮಾಡ್ಕೊಂಬಕ್ಕೂ ಬರ್ತತೆ. ಅಂದ್ರೆ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾರೆ? ಕೊಡ್ತಾ ಇದ್ದಾರೆ ಸರ್. ಎಷ್ಟು ಜನ ಸೇರ್ಕೊಂಡು ಈ ಒಂದು ಗುಂಪನ್ನ ರಚನೆ ಮಾಡ್ಕೊಂಡಿರ ನಿಮ್ಮ ಗ್ರಾಮದಲ್ಲಿ? ನಾವು 10 ಒಬ್ಬೊಬ್ಬ ಒಂದೊಂದು ಸಂಘಕ್ಕಂತ ಒಂದು 7-8 ಗುಂಪು ಮಾಡ್ಕೊಂಡಿ ಸರ್. ಏನಿಟ್ಟಿದ್ರ ನಿಮ್ ಸಂಘದ ಹೆಸರನ್ನ? ಪಾರ್ವತಿ ದೇವಿ ಸಂಘ ಹಂಗೆಲ್ಲ ಇಟ್ಕೊಂಡಿ ಸರ್. ಈ ಸಂಘದಿಂದ ಏನೇನ್ ಲಾಭ ಪಡ್ಕೊಳ್ತೀರಾ ಇದ್ನೇಳಮ್ಮ? ಸಂಘದಿಂದ ಕಡಿಮೆ ಬಡ್ಡಿ ಅಂತಂದು ದುಡ್ಡೆಲ್ಲ ಸಂಘದಾಗ ಕೊಡ್ತಾರೆ ಸರ್. ಸಂಘದಾಗ ಕಡಿಮೆ ಬಡ್ಡಿ ಅಂತ ತಗೊಂಡು ಅದು ಬಡ್ಡಿ ಅಸಲು ತೀರಿಸಿ ಅಂತ ಹೋಗ್ಬಿಡ್ತೀವಿ. ಅದು ಕಣ್ಣಿಗೆ ಕಾಣಿಸೋದಲ್ಲ, ವಾರ ಕಂತ ಕಟ್ಟಬೇಕು. ವಾರ ಕಟ್ಟಿ ಅಂತ ಹೋಗ್ಬಿಡ್ತಾರ, ಅದು ಕಾಣಿಸಲ್ಲ ಬಡವ್ರ ಬಗ್ಗರಿಗೆ. ಅದೇ ಮೇಲೆ ಸಂಘಗಳು. ವಾರ ಉಳಿತಾಯ ಎಷ್ಟು ಮಾಡ್ತೀರಾ ನೀವು? ವಾರ ಉಳಿತಾಯ ಬರೀ 20 ಸರ್. ಹಿಂದ್ ಕಾಕೋದು. ಈಗ ಸಾಲ ತಗೊಳ್ತೀರಾ, ವಾರ ಈಗ ಬಡ್ಡಿ ಮತ್ತು ಹಣ ಕಂತನ್ನ ಕಟ್ತಾ ಇದ್ದೀರಾ, ಈಗ ಯಾವ ರೀತಿಯ ಹಣ ಹೊಂದಿಸ್ತೀರಾ ಅದಕ್ಕೆ? 250 ಕೂಲಿ ಒಂದ್ ದಿವಸಕ್ಕೆ ಹೋದ್ರೆ ಮತ್ತೆ ದುಡ್ಕೊಂಬಂದು ವಾರದ ದೂರಕ್ಕೆ ಕಟ್ಟಕ್ಕ ಒದಗಿಸ್ಕೊಂಡ್ಬಿಡ್ತಾರೆ. ಒಂದ್ ದಿವಸ ಮನೆಯಾಗಿರ್ದಂಗ ಹೋಗಿ ವಾರದ ದ್ವಾರಕ್ಕೆ ಮತ್ತೆ ಸಂಘಕ್ಕ ಕಟ್ಟಿಗೆಮ್ಮಕ್ಕ ಮಾಡ್ಕೊಂತಾರೆ. ಈಗ ಮಳೆಗಾಲದಲ್ಲಿ ಕೂಲಿ ಕೆಲಸ ಸಿಗುತ್ತೆ, ಬೇಸಿಗೆಯಲ್ಲಿ ಸಿಗಬೇಕಲ್ವಾ? ನೀರಾವರಿ ಜಮೀನ್ ಇದ್ದಾಗ ಇರ್ತತ, ಅದ್ರಾಗ ಸಾಕಷ್ಟು ಕುಡಿಕೆಂತಾರ. ಮತ್ತೆ ಜಮೀನ್ಗಳಾಗ ಬಂದದ್ದು ಇಕ್ಕೆಂತಾರ. ಮಳೆಗಾಲದಾಗ ತೊಗರಿಗಳು ಶೇಂಗಗಳು ಹಾಕೆಂತಾರ. ಅದು ಹೈನುಗಾರಿಕೆ ಮಾಡ್ಕೊಂಡಾರು, ಕುರಿ ಮಾಡ್ಕೊಂಡಾರು. ಅಂದ್ರೆ ಈ ಸಂಘದಲ್ಲಿ ಸಾಲ ತಗೊಂಡು ಈಗ ಕುರಿ ಮೇಕೆ ಹಸು ಎಲ್ಲ ಸಾಕಾಣಿಕೆ ಮಾಡಿದ್ದಾರೆ. ಸಂಘಗಳಾಗ ಮಾಡ್ಕೊಂಡು ಕಡಿಮೆ ಬಡ್ಡಿಯಾಗಿ ಸಿಗ್ತದ ಅಂತ. ಇದು ಒಟ್ಟಾರೆ ತೀರ್ಸ್ಕೊಂತ ಹೋಗ್ಬಿಟ್ರೆ ಅದು ಕಣ್ಣಿಗೆ ಕಾಣೋದಲ್ಲ, ಹಂಗ ಮಾಡ್ಕೊಂಡು ಹೋಗ್ತಾರೆ. ಈ ಸಂಘ ಅಂದ್ರೆ ಈ ಗುಂಪನ್ನ ರಚನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮಗೆ ಈಗ ಹಣ ಬೇಕು ಸಾಲ ಬೇಕು ಅಂತಂದ್ರೆ ಹೇಳ್ತಿರ್ತಾ ಇದ್ರೆ ಮೊದ್ಲೆಲ್ಲ ಹೊರಗಡೆ ಜನಗಳು ತೆಗ್ದಾರ, 3 ರೂಪಾಯಿ ಬಡ್ಡಿ 4 ರೂಪಾಯಿ ಬಡ್ಡಿ ತಿಂಗಳ ಬಡ್ಡಿಗೆ ತರ್ತಿದ್ರು. ಸಂಘಗಳು ಬಂದಾಗ್ರಿಂದ ಮನುಷ್ಯರಿಗೆ ಏನ ಅಷ್ಟು ಇದಿಲ್ಲ, ಒಳ್ಳೆ ಅನುಕೂಲ ಆಗಿದೆ. ಅನುಕೂಲ ಆಗೈತೆ ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಈಗ ಬಡವರು ಅಂದ್ರೆ ಆರ್ಥಿಕವಾಗಿ ಮೇಲ್ ಬರಕ್ಕೆ ಸಾಕಷ್ಟು ಇದೊಂದು ಮುಖ್ಯವಾದ ಕಾರಣ ಆಗಿದೆಯಲ್ಲ, ಈ ಗುಂಪನ್ನ ರಚನೆ ಮಾಡಿಕೊಂಡಿರೋದ್ರಿಂದ. ತಿಂಗಳಿಗೊಮ್ಮೆ ನೀವು ಸಭೆ ಮಾಡ್ತಿರಲ್ವಾ ಎಲ್ಲರೂ ಸೇರ್ಕೊಂಡು, ಆ ಸಭೆಯಲ್ಲಿ ಏನ್ ಚರ್ಚೆ ಮಾಡ್ತೀರಾ ನೀವು? ಹೆಂಗ್ ದುಡ್ಡು ಯಾವ ರೀತಿ ಕುಡಿಕೋಬೇಕು, ಯಾವ ರೀತಿ ಅದನ್ನ ಖರ್ಚು ಮಾಡ್ಬೇಕು, ಹೆಂಗ ಇದು ಮಾಡ್ಬೇಕು, ದುಡಿಯೋದು ಹೆಂಗ ಅಂತೆಲ್ಲ ಚರ್ಚೆ ಮಾಡ್ತೀವಿ. ಈಗ ಕೃಷಿ ಮಾಹಿತಿ ಏನಾದ್ರೂ ಅದ್ರಲ್ಲಿ ಮಾತಾಡ್ತೀರಾ ನಿಮ್ಮ ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮಾಡ್ತೀವಿ ಸರ್, ಇಂತಿಂತ ಜಮೀನು ಹಿಂಗ ಫಲ ಇಕ್ಕಿದ್ರೆ ಹಿಂಗೆಲ್ಲ ಲಾಭ ಬರ್ತದೆ, ಲಾಭ ಬರೋ ಬೆಳೆ ಇಕ್ಬೇಕು ಅಂತಂದೆಲ್ಲ ಮಾತಾಡ್ಕೊಂಡು. ಈಗ ಸಾಕಷ್ಟು ಕಡೆ ನಾವು ನೋಡಿದೀವಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಈಗೇನು ಮಹಿಳಾ ಸದಸ್ಯರು ಸೇರ್ಕೊಂಡರು, ತಮ್ಮ ಒಂದು ಕೃಷಿಯಲ್ಲಿ ಹೂವಿನ ಬೆಳೆಗಳನ್ನ ಸಾಕಷ್ಟು ಅಳವಡಿಸಿಕೊಂಡಿದಾರಲ್ವಾ, ಈಗ ನೀವು ಆ ತರ ಹೂವನ್ನ ಬೆಳಿಬೇಕಂತ ಅನಿಸ್ತಲ್ವಾ? ನಾವು ಹೂವನ್ನು ಬೆಳೆದಿದ್ದೀವಿ ಸರ್, ಹೂವ ಬೆಳೆದಿವಿ, ಈಗ ಬಿಡಿಸಾರಿಲ್ಲ, ಬಿಸಿಲು ಜೋರಲ್ಲ, ಹಾಕಿದ್ವಿ ಒಂದು 1 ಎಕರೆ ಮಲ್ಲಿಗೆ, ಅದು ಸರಿಯಾದ ಘನವಾಗಿ ಲಾಭ ಸಿಕ್ತು, ಅದಕ್ಕೆ ಮಾಡೋದಿಲ್ಲ ಅಂತ ತೆಗೆದ್ಬಿಟ್ಟಿವಿ. ಇವಾಗ ಕನಕಾಂಬ್ರ ಹಾಕಿ ನಡುವು ನಡುಕೆ ಅಂತ ಇದೀವಿ, ಕನಕಾಂಬ್ರ ಹಾಕಿದ್ರೆ ನೆಲ್ಲ ಘನವಾಗಿ ಆಗ್ತಾವ ಅಂತ ಇದೀವಿ. ಈಗ ಪ್ರತಿನಿತ್ಯ ನೀವು ಹಣ ಕಾಣಬಹುದಲ್ವಾ ಹೂವುಗಳು ಬೆಳೆದ್ರೆ? ಹೌದು, ಹೂವು ಆದ್ರೆ ಬಿಡಿಸಕಂದೆ ತೆಗೋ ಸ್ವಲ್ಪ ಅಷ್ಟೇ, ನೀನು ಮಾರ್ಕೆಟ್ ಇಲ್ಲೇ ಆನ್ಗಲ್ಲಿ ಕೊಟ್ಟು ಬಂದ್ರೆ ಆಗ್ತದೆ. ಈಗ ಗುಲಾಬಿ ಅಂತವೆಲ್ಲ ಬೆಳೆದ್ರೆ ನಿಮಗೆ ಒಬ್ಬರಿಬ್ರು ಇದ್ರನ್ನ ಕಟಾವ್ ಮಾಡ್ಕೊಂಬರ್ಬೋದಲ್ವಾ? ಹಾಕಿದೀವಿ ಸರ್ ನಾವು ಒಂದ್ ಪೆಟ್ಟಿಗೆ ಒಂದಷ್ಟು, ಅವ್ಯಾಗ ಗುಲಾಬಿ ಏರ್ಕೆ ಆಗ್ಲಿಲ್ಲ, ಅವು ಕೂಡ ಹಾಕಿದ್ವಿ ಅಂತ. ಚೆನ್ನಾಗಿ ಪೋಷಣೆ ಮಾಡ್ಬೇಕು, ಒಳ್ಳೆ ತಳಿ ಹಾಕ್ಬೇಕು. ಹ್ಮ್, ಒಳ್ಳೆ ತಳಿ ಬಂದು ಹಾಕಿಲ್ಲ, ಫಸ್ಟಿಗೆ ಒಂದಷ್ಟು ತಂದು ಹಾಕಿದ್ವಿ, ಅವ್ಯಾಗ ಒಂದೊಂದೇ ಹೂವು ಬಿಟ್ಟು ಅವೇನು ರುಜು ಆಗ್ಲಿಲ್ಲ. ಒಟ್ಟಾರೆ ಈಗ ಸಾಕಷ್ಟು ಈ ಒಂದು ಸಮಗ್ರ ಕೃಷಿಯನ್ನ ಮಾಡ್ಕೊಂಡು ಹೋಗ್ತಾ ಇದ್ರಮ್ಮ, ಈಗ ನೀವು ನಿಮ್ಮ ಮನೆಯವರು ಸೇರ್ಕೊಂಡು ಎಲ್ಲಾ ಕೃಷಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರಾ, ಒಟ್ಟಾರೆ ಏನ್ ಅನ್ಸುತ್ತೆ ನಿಮ್ಗೆ ಈ ಒಂದು ಕೃಷಿ ಜೀವನ? ನಮ್ಗೆ ಏನಂತ ಸರ್, ನಮ್ಗೆ ಮಾಡಿದಂಗೆಲ್ಲ ಖುಷಿ ಆಗ್ತದೆ, ನಮ್ ಜಮೀನ ನಾವು ಮಾಡ್ಕೊಂತೀವಿ, ಬೇರೆಯವ್ರಿಗೆ ಹೋಗೋ ಬದಲು ನಮ್ ಜಮೀನ ನಾವೇ ಮಾಡ್ಕೊಂಡು ನಾವೇ ಲಾಗಬಹುದು, ಸ್ವತಂತ್ರವಾಗಿ ಜೀವನ ಮಾಡಬಹುದು, ಜೀವನ ಮಾಡಬಹುದು, ಬೇರೆಯವ್ರಿಗೆ ಕೊಡೋದು ನಾವೇ ತಿಂದ ನಾವೇ ಮಾಡ್ಕೊಂಡ ಅಂತ ನಾವು ಖುಷಿಯಾಗಿ ಮಾಡ್ಕೊಂತೀವಿ. ಒಟ್ಟಾರೆ ಒಳ್ಳೆಯ ಒಂದು ಕೃಷಿ ಜೀವನ ಕಟ್ಟಿಕೊಂಡಿದ್ದೀರಾ. ಹೌದು ಸರ್. ಒಳ್ಳೇದು ಮಲ್ಲಮ್ಮ ಅವರೇ, ಇಲ್ಲೇ ತನಕ ತಮ್ಮ ಒಂದು ಸಮಗ್ರ ಕೃಷಿಯಲ್ಲಿ ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಾ, ಒಟ್ಟಾರೆ ನಮ್ಮ ಕೃಷಿಕರೊಂದಿಗೆ ತಮ್ಮ ಒಂದು ಅನುಭವಗಳನ್ನ ಹಂಚಿಕೊಂಡಿದ್ದೀರಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಪೂಜಾರಹಟ್ಟಿಯ ರೈತ ಮಹಿಳೆ ಮಲ್ಲಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಇದೀಗ ಹವಾಮಾನ ವರದಿ. ದಕ್ಷಿಣ ಒಳನಾಡಿನ ಬೆಂಗಳೂರು, ಚಾಮರಾಜನಗರ, ಹಾಸನ, ಚಿಂತಾಮಣಿ, ಮಂಡ್ಯ, ಮಡಿಕೇರಿ, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ ಮತ್ತು ಮೈಸೂರಿನಲ್ಲಿ 32-35 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ರಾಜ್ಯದ ಅತಿ ಹೆಚ್ಚು ಉಷ್ಣಾಂಶ 42.2 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ದಾವಣಗೆರೆ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಹಗುರದಿಂದ ಮಧ್ಯಮ ಮಳೆ, ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉಳಿದ ಜಿಲ್ಲೆಗಳಲ್ಲಿ ಒಣ ಹವಾಮಾನದ ಸಾಧ್ಯತೆ ಇದೆ. ಕರ್ನಾಟಕದ ಒಳನಾಡಿನಲ್ಲಿ ಮುಂದಿನ 5 ದಿನಗಳಲ್ಲಿ ಗರಿಷ್ಠ ತಾಪಮಾನದಲ್ಲಿ 2-3 ಡಿಗ್ರಿಗಳಷ್ಟು ಏರಿಕೆಯಾಗಲಿದೆ. ಮುಂದಿನ 5 ದಿನಗಳಲ್ಲಿ ಕರಾವಳಿ ಕರ್ನಾಟಕದ ಗರಿಷ್ಠ ತಾಪಮಾನದಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಇಲ್ಲ ಎಂದು ಹವಾಮಾನ ವರದಿ ತಿಳಿಸಿದೆ. ಭಾಗಶಃ ಮೋಡ ಕವಿದ ಆಕಾಶ, ಗರಿಷ್ಠ ತಾಪಮಾನವು ಕ್ರಮವಾಗಿ 35 ಡಿಗ್ರಿ ಸೆಲ್ಸಿಯಸ್, 22 ಡಿಗ್ರಿ ಸೆಲ್ಸಿಯಸ್ ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಇದೀಗ ಕೇಳೋಣ ರೈತರಿಗೆ ಸಲಹೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವನಗೌಡ ಎಂಜಿ ಅಂತ ಹೇಳಿ, ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಇಂದು ನಾವು

ಸುಖ ಎಲ್ಲರಿಗೆಲ್ಲೈತವ್ವ ಸುಖ ಎಲ್ಲರಿಗೆಲ್ಲೈತವ್ವ ದುಃಖ ತುಂಬ್ಯಾದೆ ಮರ್ತ್ಯಾದ ಮೇಲೆ ಜನಪದ ಗೀತೆಯೊಂದನ್ನ ಕಾರ್ಯಕ್ರಮದಲ್ಲಿ ಕೇಳ್ಕೊಂಡು ಬಂದ್ವಿ. ಇನ್ನು ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ಹತ್ತಿ ಡಿಸಿಹೆಚ್ ಕ್ವಿಂಟಾಲ್ ಕನಿಷ್ಠ 2600, ಗರಿಷ್ಠ 8218. ಚನ್ನಗಿರಿ ಮಾರುಕಟ್ಟೆ ಧಾರಣೆ, ಅಡಿಕೆ ರಾಶಿ ಕ್ವಿಂಟಾಲ್ಗೆ 51212, 55289. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಮೆಕ್ಕೆಜೋಳ ಹಳದಿ ಕ್ವಿಂಟಲ್ಗೆ 2020, ಗರಿಷ್ಠ 2403. ಇನ್ನು ದಾವಣಗೆರೆ ಮಾರುಕಟ್ಟೆ ಧಾರಣೆ, ಅಲಸಂದೆ ಕಾಳು 5500, ಗರಿಷ್ಠ 5500, ಸೇಬು 7500, 8500, ಅಡಿಕೆ ಸಿಪ್ಪೆಗೋಟು 10,000, ಗರಿಷ್ಠ 10,000, ಬಾಳೆಹಣ್ಣು ಏಲಕ್ಕಿ ಬಾಳೆ 3,000 to 3,800, ಬಾಳೆಹಣ್ಣು ಪಚ್ಚಬಾಳೆ 2,500 to 3,000, ಹುರುಳಿಕಾಯಿ ಬೀನ್ಸ್ 4,500 to 5,000, ಬೀಟ್ರೋಟ್ 2,200 to 2,800, ಹಾಗಲಕಾಯಿ 4,000 to 4,800, ಸೋರೆಕಾಯಿ 800 to 1,500, ಬದನೆಕಾಯಿ ರೌಂಡ್ ಲಾಂಗ್ 1,000 to 2,000, ಗೋರಿಕಾಯಿ 3,500 to 4,000, ಎಲೆಕೋಸು 600 to 1,000, ದಪ್ಪ ಮೆಣಸಿನಕಾಯಿ 4,500 to 5,000, ಕ್ಯಾರೆಟ್ 2,000 to 2,800, ಹೂಕೋಸು 1,600.